ನಮಸ್ಕಾರ, ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. 5:30:20 ಸಮಯದಲ್ಲಿ ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಇದು. ಕೃಷಿರಂಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ರಾಗಿ ಮತ್ತು ಸಿರಿಧಾನ್ಯ ಬೆಳೆಗಳಲ್ಲಿ ಕಂಡುಬರುವ ಕೀಟಪೀಡೆಗಳು ಹಾಗೂ ಅವುಗಳ ನಿಯಂತ್ರಣ, ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟ ತಜ್ಞರಾದ ಡಾಕ್ಟರ್ ಪ್ರಭು ಗಾಣಿಗೇರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಕಾರ್ಯಕ್ರಮಕ್ಕೂ ಮೊದಲು ಒಂದೆರಡು ಪ್ರಕಟಣೆಗಳು. COVID-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ನಮಸ್ಕಾರ ಡಾಕ್ಟರ್ ಪ್ರಭು ಗಾಣಿಗೇರ್ ಅವರೇ. ನಮಸ್ಕಾರ ಸರ್. ನಮ್ಮಲ್ಲಿ ರಾಗಿ ಬಹಳ ಮುಖ್ಯವಾದಂಥ ಒಂದು ಆಹಾರದ ಬೆಳೆ. ಈ ಬೆಳೆಯನ್ನು ಬೆಳೆಯುವಾಗ ಹಲವಾರು ಕೀಟಪೀಡೆಗಳನ್ನು ನಾವು ಕಾಣ್ತೇವೆ. ಇದರಿಂದ ಸಾಕಷ್ಟು ಆರ್ಥಿಕ ಹಾನಿ ಕೂಡ ಉಂಟಾಗುತ್ತೆ. ಅದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ ಒಂದು ಕಿರುಧಾನ್ಯದ ಬೆಳೆಗಳನ್ನು ಕೂಡ ನಾವು ಬೆಳೀತಾ ಇದ್ದೀವಿ. ಅದರಲ್ಲಿ ಈ ಹಾರ್ಕ ಆಗ್ಬೋದು, ಸಾಮೆ, ಬರಗು, ಉರ್ಲು, ನವಣೆ, ಹೀಗೆ ಇವುಗಳಿಗೂ ಕೂಡ ಕೆಲವೊಂದು ಕೀಟಪೀಡೆಗಳು ಕಂಡುಬರ್ತವೆ. ತಾವು ಈ ಕೀಟಪೀಡೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮುಖ್ಯವಾಗಿ ನಾವು ರಾಗಿ ಬೆಳೆಗೆ ಬಂದರೆ ರಾಗಿ ಬೆಳೆನಲ್ಲಿ ಎಷ್ಟು ಮಟ್ಟಿಗೆ ಈ ಒಂದು ಕೀಟಪೀಡೆಗಳ ಹಾವಳಿ ಇದೆ ಅಂತೀರ? ರಾಗಿನಲ್ಲಿ ನೀವು ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಈ ರಾಗಿನಲ್ಲಿ ಬಹಳ ಕಡಿಮೆ ಕೀಟಪೀಡೆಗಳನ್ನು ಕಾಣ್ಬೋದು. ಏನಿರ್ಬೋದು ಕಾರಣ ಅಂತೀರಿ? ಕಾರಣ ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಇವು ಎಲ್ಲನನ್ನು ಸಹಿತ ಹುಲ್ಲಿನ ಬೆಳೆಗಳು, ನಾರ್ಮಲಿ ಮುಖ್ಯವಾಗಿ ಹುಲ್ಲಿನ ಬೆಳೆಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬರ್ತವೆ. ಇದರಲ್ಲಿ ಎಲೆ ಪ್ರಮಾಣ ಚಿಕ್ಕದಾಗಿರುತ್ತೆ, ಕಿರಿದಾಗಿರುತ್ತೆ, ಹಾಗಾಗಿ ಹುಳುಗಳು ಸ್ವಲ್ಪ ಗಡ್ಸು ಎಲೆ ಗಡ್ಸಿ ಇರುತ್ತೆ. ಹೌದು, ತಾವು ಹೇಳಿದಾಗೆ. ಹಾಗಾಗಿ ಮೃದುವಾಗಿರಲ್ಲ, ಹಾಗಾಗಿ ಇದರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೀಟಪೀಡೆಗಳನ್ನು ಕಾಣಬಹುದು. ಅಂದರೆ ರಾಗಿಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ರಾಗಿನಲ್ಲಿ ನಾವು ಮುಖ್ಯವಾಗಿ ಈ ಕಾಂಡ ಕೊರೆಯುವ ಹುಳುವನ್ನು ಕಾಣ್ಬೋದು, ಅದಲ್ಲದೆ ಎಲೆ ತಿನ್ನುವ ಹುಳುಗಳು, ಹಾಗೆ ರಸ ಹೀರುವ ಕೀಟಗಳು ಮತ್ತು ಬೇರುಗಳಿಗೆ ಬರುವಂಥ ಹುಳುಗಳನ್ನು ಕಾಣ್ಬೋದು. ಮತ್ತು ಅದಲ್ಲದೆ ಸಹಿತ ತೆನೆ ಸಮಯದಲ್ಲಿ ನಾವು ತೆನೆಗೆ ಬರುವ ಕೀಟಗಳನ್ನು ಸಹಿತ ಕಾಣ್ಬೋದು. ಅಂದರೆ ಎಲ್ಲ ಹಂತಗಳಲ್ಲೂ ಕೂಡ ರಾಗಿ ಬೆಳೆಗೆ ಕೀಟಪೀಡೆಗಳು ಬರ್ತವೆ ಅಂತೀರ? ಹೌದು ಹೌದು. ಪ್ರಧಾನವಾದ ಕೀಟ ತಾವು ತಿಳಿಸಿದ್ದು ಅಂದರೆ ಕಾಂಡ ಕೊರೆಯುವಂಥ ಹುಳು. ಇದು ಯಾವ ಒಂದು ಹಂತದಲ್ಲಿ ಬರುತ್ತೆ ಅಂತೀರಿ? ಕಾಂಡ ಕೊರೆಯುವ ಹುಳು ಮುಖ್ಯವಾಗಿ ರಾಗಿನಲ್ಲಿ, ಸಸಿ ಮಡಿನಲ್ಲಿ ಸಹಿತ ಕಂಡು ಬರುತ್ತೆ. ಆದರೆ ನೀನು ನಾಟಿ ಮಾಡಿದಾಗ 20-40 ದಿನಗಳಲ್ಲಿ ಈ ಕಾಂಡ ಹುಳುವು ಕಂಡು ಬರುತ್ತೆ. ಓಹೋ, ನಾಟಿ ಮಾಡಿದ್ಮೇಲೂ ಕಂಡು ಬರುತ್ತೆ, ಸಸಿ ಮಣಿಯಲ್ಲೂ ಬರುತ್ತೆ ಮತ್ತು ಮುಖ್ಯ ಜಮೀನಲ್ಲೂ ಕೂಡ ಕಂಡು ಬರುತ್ತೆ. ಅಂದ್ರೆ ಮುಖ್ಯವಾಗಿ ಯಾವ ಕಾಲದಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತೀರ? ಇದು ಹೆಚ್ಚಾಗಿ ಕಾಂಡಕೊರೆ ಹುಳು ಬೇಸಿಗೆ ಸಮಯದಲ್ಲಿ, ಬೇಸಿಗೆ ಕಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಮಳೆಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಅಲ್ಲಲ್ಲಿ ಕಂಡು ಬರುತ್ತೆ. ಅಂದ್ರೆ ಸಾಧಾರಣವಾಗಿ ಕೀಟಪೀಡೆಗಳ ಹಾವಳಿ ಅಂದ್ರೆ ಸ್ವಲ್ಪ ಬೇಸಿಗೆಯಲ್ಲೇ ಜಾಸ್ತಿ, ಇದರಲ್ಲೂ ಕೂಡ ಅದೇ ರೀತಿ ಮಳೆಗಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಎಲೆ ತಿನ್ನುವ ಹುಳುಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ. ಮಳೆ ಇರೋದ್ರಿಂದ ರಸ ಇರೋ ಕೀಟಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ. ಇನ್ನ ಈ ಕಾಂಡ ಕೊರೆಯುವಂತಹ ಹುಳು ಯಾವ ರೀತಿ ಹಾನಿ ಮಾಡುತ್ತೆ ಅಂತೀರ? ಈ ಕಾಂಡ ಕೊರೆಹುಳು ಮುಖ್ಯವಾಗಿ ಕಾಂಡವನ್ನ ಕಡಿಯೋದ್ರಿಂದ ಇದು ಪ್ರಮುಖವಾಗಿ ಜಾಸ್ತಿ ಹಾನಿಯನ್ನ ಮಾಡುತ್ತೆ. ಈಗ ನಾವು ಮುಖ್ಯವಾಗಿ ನೋಡಿದಾಗ ಎಲೆಗಳ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನ ಕಂಡು ಬರುತ್ತೆ. ಅದೇ ನಂತರ ಕೀಟ ಬಾಧೆಗೊಳಗಾದ ಗಿಡವು, ಗಿಡದ ಸುಳಿ ಒಣಗಲು ಪ್ರಾರಂಭ ಆಗುತ್ತೆ. ಗಿಡದ ಸುಳಿಯನ್ನ ನೀವು ಕಿತ್ತಾಗ ಅದು ಮೇಲ್ಗಡೆ ಸರಳವಾಗಿ ಬಂದು ಕಿತ್ತು ಬರುತ್ತೆ. ಅದರಲ್ಲಿ ನೀವು ನಸುಗಂಪು ಬಣ್ಣದ ಹುಳುವನ್ನ ಸಹಿತ ನೀವು ಕಾಣಬಹುದು. ಆದ್ರೆ ಮುಖ್ಯವಾಗಿ ಇದು ಕೀಟಬಾಧೆ, ತೆನೆ ಕಟ್ಟುವ ಸಮಯದಲ್ಲಿ ನಿಮ್ಗೆ ಬಾಧೆಗೊಳಗಾದಾಗ ಈ ತೆನೆಗಳೆಲ್ಲ ಜೊಳ್ಳಾಗಿ ಬರ್ತವೆ. ಹಾಗಾಗಿ ಇದು ಬಹಳಷ್ಟು ಹಾನಿಯನ್ನ ಮಾಡುತ್ತೆ. ಅಂದ್ರೆ ಒಂದ್ ವೇಳೆ ಇದು ತೆನೆ ಕಟ್ಟೋದಕ್ಕಿಂತ ಮುಂಚೆನೆ ಬಂದ್ರೆ ತೆನೆ ಕಟ್ಟೋದಿಲ್ಲ? ಹೌದು ಹೌದು, ಬಹಳಷ್ಟು. ಯಾಕಂದ್ರೆ ಸಸಿ ಇದ್ದಾಗ ನಿಮ್ ಬಂದ್ರೆ ಸಸಿನೇ ಸತ್ತು ಹೋಗ್ಬಿಡುತ್ತೆ, ಆಗ ಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಗಿಡಗಳ ಸಂಖ್ಯೆ ಕಡಿಮೆ ಆದಾಗ ಇಳುವರಿನೂ ಸಹಿತ ಕಡಿಮೆ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಮೊಟ್ಟೆಗಳನ್ನ ಇದು ಎಲ್ಲಿಡುತ್ತೆ ಅಂತ ಸಾಧಾರಣವಾಗಿ? ಮೊಟ್ಟೆಗಳನ್ನ ಸಾಧಾರಣವಾಗಿ ಇದು ಈ ಮೊದಲ ಎಲೆ ಇರುತ್ತಲ್ಲ, ಮೊದಲ ಎಲೆಯ ಕೆಳಭಾಗದಲ್ಲಿ ಇಡುತ್ತೆ. ಅದರಲ್ಲಿ ಮೊಟ್ಟೆಗಳು ಒಡೆದು ನಂತರ ಮರಿ ಹುಳುಗಳಾಗಿ ಆಮೇಲೆ ಈ ಕಾಂಡದ ಸುಳಿನಲ್ಲಿ ಸೇರ್ಕೊಳ್ತವೆ, ಸೇರ್ಕೊಂಡು ಆಮೇಲೆ ಕಾಂಡದ ಬುಡದಲ್ಲಿ ಕಡಿದು ಹಾನಿಯನ್ನ ಉಂಟು ಮಾಡುತ್ತೆ. ಕೋಶಾವಸ್ಥೆಯನ್ನು ಅಲ್ಲೇ ಹೊಂದುತ್ತ? ಅದು ಕೋಶಾವಸ್ಥೆಯನ್ನು ಸಹಿತ ಈ ಗಿಡದ ಕಾಂಡದ ಒಳಗಡೆನೆ ಕೋಶವನ್ನ ಕಟ್ಟುತ್ತೆ. ಆಮೇಲೆ ಮತ್ತೆ ಪತಂಗಗಳು ಬರ್ತವೆ. ಈ ಕೋಶದಿಂದ ಪತಂಗಗಳು ಉತ್ಪತ್ತಿಯಾಗಿ ಮತ್ತೆ ಗಂಡು ಹೆಣ್ಣು ಬರ್ತು, ನಂತರ ಮತ್ತೆ ಮೊಟ್ಟೆಗಳನ್ನ ಇಡಕ್ಕೆ ಪ್ರಾರಂಭ ಮಾಡುತ್ತೆ. ಅಂದ್ರೆ ಜೀವನ ಚಕ್ರ ಕಡಿಮೆ ಅವಧಿಯಲ್ಲೇ ಮುಗಿಯುತ್ತೆ ಇದು? ಜೀವನ ಚಕ್ರ ಕಡಿಮೆ ಅವಧಿ ಅಂದ್ರೂ ಸಹಿತ ನಿಮಗೆ 45-75 ದಿನಗಳಲ್ಲಿ ಈ ಜೀವನ ಚಕ್ರವನ್ನ ಪೂರ್ಣ ಮುಗಿಸುತ್ತೆ. ಅಂದ್ರೆ ಇದು ಬಂದ್ರೆ ಬೆಳೆಯ ಅವಧಿಯಲ್ಲಿ ಒಂದು 2 ಜೀವನ ಚಕ್ರಗಳು ಮುಗಿಬಹುದು ಅಂತೀರಿ ರಾಗಿ ಬೆಳೆಯ ಅವಧಿಯಲ್ಲಿ? ಹೌದು ಹೌದು. ಆದ್ರೆ ನಿಮಗೆ ಈ ಒಂದು ವರ್ಷದಲ್ಲಿ ಒಂದೊಂದು ಸರ್ತಿ 4-6 ಜೀವನ ಚಕ್ರವನ್ನು ಸಹಿತ ಕಾಣಬಹುದು. ಯಾಕಂದ್ರೆ ರಾಗಿಯನ್ನ ಸತತವಾಗಿ ನಾವು ಬೆಳೆತಲೇ ಇರೋದ್ರಿಂದ, ಈಗ ಕಾರ್ ರಾಗಿ ಅಂತಾರೆ, ಆಮೇಲೆ ಮುಂಗಾರು, ತಡವಾದ ಮುಂಗಾರು, ಚಳಿಗಾಲ, ಬೇಸಿಗೆ, ಈಗೆಲ್ಲ ಬೆಳೀತಾ ಇರೋದ್ರಿಂದ ಸತತವಾಗಿ ಬೆಳೆ ಸಿಕ್ಕೇ ಸಿಗುತ್ತೆ ಇವಕ್ಕೆ. ಹೌದೌದು, ಹಾಗಾಗಿನೆ ವರ್ಷ ಇಡೀ ಇರೋದ್ರಿಂದಲೇ ಸಹಿತ ಈ ಕೀಟ ಜಾಸ್ತಿ ಪ್ರಮಾಣದಲ್ಲಿ ರಾಗಿ ಮೇಲೆ ಕಂಡು ಬರುವಂತ ಪರಿಸ್ಥಿತಿ ಉಂಟಾಗಿದೆ. ಅಂದ್ರೆ ಈ ಕೀಟ ಬೇರೆ ಬೆಳೆಗಳ ಮೇಲೆ ಏನಾದರೂ ಕಂಡು ಬರುತ್ತೆ? ಈ ಕೀಟ ಪ್ರಮುಖವಾಗಿ ಈ ಕಾಂಡ ಕೊರೆಹುಳು ರಾಗಿನಲ್ಲಿ ಮಾತ್ರ ಬರುತ್ತೆ. ನಸುಗೆಂಪು ಕಾಂಡ ಕೊರಕ ಬೇರೆ ಬೆಳೆಗಳಲ್ಲಿ ಇಲ್ಲಿ ಕಂಡು ಬರಲ್ಲ, ಹಾಗಾಗಿ ಇದು ರಾಗಿಯ ಕಾಂಡ ಕೊರಕ ಅಂತಾನೆ ಕರೀತಾರೆ, ನಿರ್ದಿಷ್ಟವಾಗಿ ಹಾಗೆ ಗುರುತಿಸ್ತಾರೆ. ಹೌದು ಹೌದು. ಹಾಗಾದ್ರೆ ನಾವು ಈಗ ಜೀವನ ಚಕ್ರ ತಿಳ್ಕೊಂಡ್ವಿ, ಇದು ಯಾವ ರೀತಿ ಹಾನಿ ಮಾಡುತ್ತೆ ಅಂತ ತಿಳ್ಕೊಂಡ್ವಿ, ಈ ರೀತಿ ತಿಳ್ಕೊಂಡಾಗ ಏನು ಹತೋಟಿ ಕ್ರಮ ಅನುಸರಿಸಬಹುದು ಅಂತೀರಿ? ಮೊಟ್ಟ ಮೊದಲೇದಾಗಿ ತಾವು ಹೇಳಿದಾಗೆ ಈ ಮೊಟ್ಟೆಗಳು ಎಲ್ಲ ಗುಂಪಾಗಿ ಅಲ್ಲಲ್ಲಿ ಎಲೆಗಳ ಮೇಲೆ ಇಟ್ಟಿರ್ತವೆ, ಕಾಂಡದ ತುದಿಯಲ್ಲಿ ಇಡೋದ್ರಿಂದ. ಹಾಗಾಗಿ ಈ ಮೊಟ್ಟೆಗಳನ್ನ ಸಂಗ್ರಹಿಸಿ ಸಾಯಿಸೋದ್ರ ಮೂಲಕನೂ ನಾವು ಹತೋಟಿ ಮಾಡಬಹುದು. ಅದಲ್ಲದೆ ಸಹಿತ ಈ ಚಿಟ್ಟೆಗಳನ್ನ ಸಹಿತ ಆಕರ್ಷಿಸಿ, ಲೈಟಿನ ಬೆಳಕಿಗೆ ಆಕರ್ಷಿಸಿ ಸಹಿತ ಈ ಪತಂಗಗಳನ್ನ ನಾಶ ಮಾಡೋದ್ರಿಂದ ಸಹಿತ ನಾವು ಹತೋಟಿ ಮಾಡ್ಕೋಬಹುದು. ಅದಲ್ಲದೆ ಸಹಿತ ನಾವು ಕೀಟನಾಶಕಗಳು, ಸ್ಪರ್ಶ ಕೀಟನಾಶಕಗಳಾದ ಕ್ಲೋರೋಫೈರಿಫಾಸ್ ಅಥವಾ ಕ್ವಿನಾಲ್ಫಾಸ್ 2 ml/1 L ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು. ಅಂದ್ರೆ ಇದು ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ ಕಾಂಡದ ಒಳಗಡೆ, ಕಾಂಡದ ಒಳಗಡೆ ಸೇರ್ಕೊಂಡಿರೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಏನಂದ್ರೆ ಸಿಂಪರಣೆ ಮಾಡುವಾಗ ಈ ನಮ್ಮ ನಾಜಲ್ ಆಗಿರ್ಬೋದು, ಇದರಿಂದ ಸ್ವಲ್ಪ ಸಮೀಪ ಈ ಕಾಂಡದ ಸುಳಿಯ ಸಮೀಪ ನೀವು ಇಡೋದ್ರ ಮೂಲಕ ಸಿಂಪರಣಾ ದ್ರಾವಣ ಕಾಂಡದ ಒಳಗಡೆ ಹೋಗೋದ್ರಿಂದ ಕಾಂಡ ಕೊರಕಕ್ಕೆ ಸಂಪರ್ಕ ಹೊಂದಿ ಇದು ನಾಶ ಹೊಂದುತ್ತೆ. ಇದು ಮುಖ್ಯವಾದ ಒಂದು ನಿಯಂತ್ರಣ ಕ್ರಮ ಅಂತ ಹೇಳಬಹುದು. ಹೌದು ಹೌದು. ಮತ್ತೆ ಈ ಕೋಶಾವಸ್ಥೆಯನ್ನ ಇದು ಕಾಂಡದಲ್ಲೇ ಹೊಂದೋದ್ರಿಂದ ನಾವು ಬೆಳೆ ಕಟಾವಾದ್ಮೇಲೆ ಅವೆಲ್ಲ ಸ್ವಲ್ಪ ಸ್ವಚ್ಛ ಮಾಡಬೇಕಾಗತ್ತೆ. ಹೌದು, ಅದು ಇನ್ನೂ ಪ್ರಮುಖ, ಇದೊಂದು ಮುಖ್ಯವಾಗಿ ನೀವು ಯಾವಾಗಲೂ ಬೆಳೆ ಕಟಾವಾದ ನಂತರ ಈ ಕೂಳೆ ಏನಿರ್ತವೆ ಅವನ್ನ ಬಹಳಷ್ಟು ನಾವು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಈ ಕೂಳೆ ನಲ್ಲಿನ ಸಹಿತ ಈ ಕೋಶ ಹೊಂದಿ ಅಲ್ಲಿನ ಸಹಿತ ಅಭಿವೃದ್ಧಿ ಹೊಂದೋದು ಸಾಧ್ಯತೆ ಇರುತ್ತೆ. ಹಾಗಾಗಿ ತಾವು ಹೇಳಿದ್ದು ಇದು ಮುಖ್ಯವಾದ ಅಂಶ. ಇದು ಮುಖ್ಯವಾಗಿ ಕಾಂಡ ಕೊರೆಯುವಂತ ಒಂದು ಕೀಟದ ನಿಯಂತ್ರಣದ ಬಗ್ಗೆ ಆಯಿತು. ಇನ್ನು ನಾವು ಎಲೆ ತಿನ್ನುವಂಥ ಹುಳುಗಳಿಗೆ ಬಂದರೆ, ಈ ಗರಿ ತಿನ್ನುವಂಥ ಹುಳುಗಳಿಗೆ ಬಂದರೆ ಯಾವ್ಯಾವ ಕೀಟಗಳು ಅದರಲ್ಲಿ ಕಂಡು ಬರ್ತವೆ ಅಂತೀರಿ? ಈ ಮುಖ್ಯವಾಗಿ ಗರಿ ತಿನ್ನುವ ಹುಳುಗಳಲ್ಲಿ ಸಸಿ ಕತ್ತರಿಸುವ ಹುಳು ಬರುತ್ತೆ, ಅದಲ್ಲದೆ ಸಹಿತ ಕಪ್ಪು ಕಂಬಳಿ ಹುಳು ಬರುತ್ತೆ, ಬೇರೆ ದುಂಬಿಗಳು ಬರುತ್ತೆ, ಸೈನಿಕ ಹುಳು ಅಂತ ಬರ್ತವೆ. ಆದರೆ ಹೆಚ್ಚಾಗಿ ಈಗ ಇತ್ತಿತ್ತಲಾಗಿ ಈ ಸಸಿ ಕತ್ತರಿಸುವ ಹುಳು ಅಥವಾ ಎಲೆ ತಿನ್ನುವ ಹುಳು ಇತ್ತಿತ್ತಲಾಗಿ ಕಂಡು ಬಂದಿದೆ. ಅಂದರೆ ಈ ಹುಳು ಯಾವಾಗ ಹೆಚ್ಚಾಗಿ ಕಂಡು ಬರುತ್ತೆ ಅಂತೀರಾ? ಈ ಸಸಿ ಮಡಿಯಲ್ಲಿ ಬರುತ್ತೋ ಅಥವಾ ಮುಖ್ಯ ಜಮೀನಲ್ಲಿ ಬರುತ್ತೋ? ಇದು ಸಸಿ ಮಡಿನಲ್ಲಿನೂ ಸಹಿತ ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ಇದು ಏನಂದ್ರೆ ಪ್ರಮುಖವಾಗಿ ರಾತ್ರಿ ಹೊತ್ತಿನಲ್ಲಿ ಇದು ಬೆಳೆಗಳನ್ನ ತಿಂದು ಹಾಕೋದ್ರಿಂದ ರೈತರಿಗೆ ಬಹಳಷ್ಟು ಹುಳ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಆದರೆ ಈ ಹುಳು ಯಾವಾಗಲೂ ಈ ಮಣ್ಣಿನ ಹೆಂಟೆ ಆಗಲಿ ಅಥವಾ ಕಲ್ಲಿನ ಹೆಂಟೆಗಳ ಕೆಳಭಾಗದಲ್ಲಿ ಕೂತಿರುತ್ತೆ ಹಗಲು ಹೊತ್ತಲ್ಲಿ. ರಾತ್ರಿ ಹೊತ್ತಲ್ಲಿ ಬಂದು ಬೆಳೆಗಳ ಮೇಲೆ ಪೂರ್ತಿ ಆಗಿ ತಿಂದು ಹಾನಿಯನ್ನ ಉಂಟು ಮಾಡುತ್ತೆ. ಅಂದರೆ ಇದರ ಜೀವನ ಚಕ್ರ ಹೇಗೆ ಅಂತೀರಿ? ಮೊಟ್ಟೆಗಳಲ್ಲಿ ಎಲ್ಲಿಡುತ್ತೆ ಸಾಮಾನ್ಯವಾಗಿ? ಇದು ಮೊಟ್ಟೆಗಳನ್ನು ಸಾಮಾನ್ಯವಾಗಿ ಈ ಚಿಕ್ಕ ಗಿಡಗಳು ನರ್ಸರಿನಲ್ಲಿದ್ದಾಗ ಈ ಗುಂಪು ಗುಂಪಾಗಿ ಮೊಟ್ಟೆಗಳನ್ನು ಇಡುತ್ತೆ. ಗರಿಗಳ ಮೇಲೆ ಇಡುತ್ತೆ? ಗಿಡಗಳ ಮೇಲೆ, ಗರಿಗಳ ಮೇಲೆ ಇಡುತ್ತೆ. ಆಮೇಲೆ ಮೊಟ್ಟೆಗಳು ಒಡೆದು ಮರಿಗಳು ಮರಿಗಳು ಬರ್ತವೆ. ಅದರಿಂದ ಅದೇ ಸಸಿ ಮಡಿ ಇದ್ದಾಗಲೇ ಸಹಿತ ಅದ್ರ ಮೇಲೆ ತಿಂದು ಹಾನಿಯನ್ನು ಉಂಟು ಪ್ರಾರಂಭ ಮಾಡ್ತವೆ. ಅಂದರೆ ಮರಿ ಹುಳುಗಳು ನೋಡೋದಕ್ಕೆ ಹೇಗಿರ್ತವೆ ಅಂತೀರಿ? ಮರಿ ಹುಳುಗಳು ಹಸಿರಾಗಿದ್ದು, ಇದು ಬಹಳಷ್ಟು ಮರಿ ಕಪ್ಪು ಮಿಶ್ರಿತ ಬೂದು ಬಣ್ಣದಿಂದ ಕೂಡಿದ್ದು, ಶರೀರದ ಮೇಲೆ ಉದ್ದಕ್ಕೂ ಬಿಳಿ ವರ್ತುಲುಗಳು ಆಕಾರದಲ್ಲಿ ಇರ್ತವೆ. ನೀವು ನೋಡಿದರೆ ಇದಕ್ಕೆ ಲದ್ದಿ ಹುಳ ಅಂತಾನು ಕರೀತಾರೆ, ಅಥವಾ ನಿಮ್ಗೆ ತಂಬಾಕು ಹುಳ ಅಂತಾನು ಕರೀತಾರೆ. ಅಂದ್ರೆ ಇದು ಮರಿ ಹುಳುನೇ ಹಾನಿ ಮಾಡುವಂತ ಹಂತ? ಹೌದು, ಮರಿ ಹುಳು ಸ್ವಲ್ಪ ಪ್ರಮಾಣದಲ್ಲಿ ಮಾಡುತ್ತೆ, ಬೆಳೆದ ಹುಳುಗಳು ಜಾಸ್ತಿ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡ್ತವೆ. ಯಾಕೆಂದ್ರೆ ನೀವು ಬೆಳೆದ ಹುಳುಗಳು ಜಾಸ್ತಿ ಪ್ರಮಾಣದಲ್ಲಿ ಈ ಎಲೆಗಳನ್ನ ತಿಂದು ಪೂರ್ತಿ ಎಲೆಗಳನ್ನ ತಿನ್ನೋದ್ರಿಂದ ನಿಮಗೆ ಬಹಳಷ್ಟು ಹಾನಿಯನ್ನ ಮಾಡುತ್ತೆ. ಪತಂಗಗಳಿಂದ ಏನು ಹಾನಿ ಇಲ್ಲ ಅಂತಿದೆ? ಪತಂಗಗಳಿಂದ ಏನು ಹಾನಿ ಇಲ್ಲ ಇದಕ್ಕೆ. ಅಂದ್ರೆ ಈ ಒಂದು ಸಸಿ ಕತ್ತರಿಸುವಂತ ಹುಳು ಅಥವಾ ಈ ಎಲೆ ತಿನ್ನುವಂತ ಹುಳುವಿನ ನಿರ್ವಹಣೆ ಹೇಗೆ ಮಾಡ್ಕೋಬೇಕು ಅಂತೀರಿ? ಇದು ಮೊಟ್ಟ ಮೊದಲೇದಾಗಿ ಈ ಪತಂಗಗಳು ಉದ್ಭವ ಆಗೋದ್ರಿಂದ ಇದನ್ನ ನೀವು ಲೈಟ್ ಹಾಕಿ ನೀವು ಈ ಪತಂಗಗಳನ್ನ ಆಕರ್ಷಿಸಿ ಸಹಿತ ನಾಶ ಮಾಡಬಹುದು. ಅದಲ್ಲದೆ ಸಹಿತ ಕೀಟಗಳು ಎಲೆಗಳ ಮೇಲೆ ಗುಂಪಾಗಿ ಮೊಟ್ಟೆಗಳನ್ನ ಇಡೋದ್ರಿಂದ ಇವನ್ನ ಗುರುತಿಸಿ ಈ ಮೊಟ್ಟೆಗಳನ್ನ ನಾಶಪಡಿಸೋದ್ರಿಂದ ಹತೋಟಿ ಮಾಡ್ಕೋಬಹುದು. ಅದಲ್ಲದೆ ಸಹಿತ ನಿಮಗೆ ಬೆಳೆದ ಹುಳುಗಳು ನಿಮಗೆ ಕೈಗೆ ಸಿಗ್ತವೆ ಹಿಡಿಯೋದಕ್ಕೆ. ಹಾಗಾಗಿ ಈ ಬೆಳೆದ ಹುಳುಗಳನ್ನ ರಾತ್ರಿ ಸಮಯದಲ್ಲಿ ಅಥವಾ ಹಿಡಿದು ಸಾಯಿಸೋದ್ರ ಮೂಲಕ ಸಹಿತ ಹತೋಟಿ ಮಾಡ್ಕೋಬಹುದು. ಅದಲ್ಲದೆ ಸಹಿತ ಈ ಸ್ಪರ್ಶ ಕೀಟನಾಶಕಗಳನ್ನ ಸಹಿತ ಕ್ಲೋರೋಫೈರಿಫಾಸ್ ಆಗಲಿ ಅಥವಾ ಕ್ಯುನಾಲ್ಫಾಸ್ ಅನ್ನ 2 ml 1 L ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸೋದ್ರ ಮೂಲಕ ಸಹಿತ ನೀವು ಹತೋಟಿ ಮಾಡ್ಕೋಬಹುದು. ಮತ್ತೆ ಮುಖ್ಯವಾಗಿ ಇದರಲ್ಲಿ ರಾತ್ರಿ ಸಮಯದಲ್ಲಿ ಹುಳುಗಳು ಇರೋದ್ರಿಂದ ಇದಕ್ಕೆ ನಾವು ಜಾಸ್ತಿ ಏನಂತಂದ್ರೆ ವಿಷಪಾಶನ ಅಂತ ಬಳಸಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಲ್ಲಿ ನೀವು ವಿಷಪಾಶನ ಅಂದ್ರೆ 10 kg ಗೋಧಿ ತೌಡಾಗ್ಲಿ ಅಥವಾ ಅಕ್ಕಿ ತೌಡನ್ನ ನೀವು ಬೆಲ್ಲದ ಜೊತೆ 1 kg ಬೆಲ್ಲದ ಜೊತೆ ಮಿಶ್ರಣ ಮಾಡಿ ಒಂದು ರಾತ್ರಿ ಇಟ್ಟು ಮಾರನೇ ದಿನ ನೀವು ಈ ಮಿಶ್ರಣವನ್ನ ಸಾಯಂಕಾಲ ಈ ನೀವು ಕ್ಯುನಾಲ್ಫಾಸ್ ಜೊತೆ ಮಿಶ್ರಣ ಮಾಡಿ ಅಂದ್ರೆ 1 acre ನಿಮಗೆ 100 ml ಕ್ಯುನಾಲ್ಫಾಸ್ ಕೀಟನಾಶಕ ಬೇಕಾಗುತ್ತೆ. ಇದನ್ನ ನಾವು ಈ ಮಾಡಿದ ಈ ವಿಷಪಾಷಾಣದ ಜೊತೆ ಅಕ್ಕಿ ತೌಡ ಜೊತೆ ಮಿಶ್ರಣ ಮಾಡಿ ನೀವು ಹೊಲದ ಅಲ್ಲಲ್ಲಿ ಈ ಸಾಲುಗಳ ಹಾಕೋದ್ರ ಮೂಲಕ ಈ ಹುಳುಗಳು ಆಕರ್ಷಿತವಾಗಿ ಸಾವನ್ನ ಹೊಂತವೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ನೆನಪಿಟ್ಕೋಬೇಕಂದ್ರೆ ನಮ್ಮ ಸಾಕು ಪ್ರಾಣಿಗಳು ಮತ್ತು ಇದರಿಂದ ಪಾಷಾಣವನ್ನ ಹಾಕೋದ್ರನ್ನ ದೂರ ಇಡೋದು ಬಹಳ ಉತ್ತಮ. ಅಂದ್ರೆ ಸಾಕು ಪ್ರಾಣಿಗಳಿಗೆ ಅದು ಸಿಗದಂಗೆ ನೋಡ್ಕೊಳ್ಳೋದು ಮುಖ್ಯ ಅಂತ? ಹಾ, ಮುಖ್ಯ. ಹೌದು ಹೌದು, ಇದು ಒಂದು ಮುಖ್ಯವಾದ ಅಂಶ. ಇನ್ನ ಈ ಸಸಿ ಕತ್ತರಿಸುವಂತ ಹುಳು ಅಥವಾ ಗರಿ ತಿನ್ನುವಂತ ಹುಳುವನ್ನು ಬಿಟ್ಕೊಂಡ್ರೆ ಇನ್ನೂ ಕೀಟಗಳು ಬರ್ತವೆ ಅಂತಾರೆ? ಇದಲ್ದೇ ಸಹಿತ ರಸ ಹೀರ ಕೀಟಗಳು ಬರ್ತವೆ. ಎಲೆ ತಿನ್ನುವ ಹುಳುಗಳಲ್ಲಿ ಮುಖ್ಯವಾಗಿ ಕಂಬಳಿ ಹುಳು ಅಥವಾ ಮಿಡತೆ ಮತ್ತೆ ಮೂತಿ ಹುಳುಗಳು ಬರ್ತವೆ. ಈ ಕಂಬಳಿ ಹುಳುವನ್ನು ಸಹಿತ ಇದೇ ರೀತಿ ನೀವು ಹತೋಟಿಯನ್ನ ಮಾಡಬಹುದು. ಇದರಲ್ಲೇ ಸಹಿತ ಕಂಬಳಿ ಹುಳುವನ್ನು ಸಹಿತ ನಿಮಗೆ ಎಲ್ಲಾ ಎಲೆಗಳನ್ನ ತಿಂದು ದೇಟನ್ನ ಮಾತ್ರ ಬಿಡ್ತವೆ. ಹಾಗಾಗಿ ನೀವು ಎಲೆ ತಿನ್ನುಗಳು ಹುಳುಗಳಿಗೆ ಎಲೆ ಕತ್ತರಿಸುವ ಹುಳು ಅಥವಾ ಎಲೆ ತಿನ್ನುವ ಹುಳುಗೆ ಏನ ನಿರ್ವಹಣಾ ಕ್ರಮಗಳನ್ನ ಹೇಳಿದೀವಿ ಅದೇ ರೀತಿ ಇಲ್ಲಿನೂ ಸಹಿತ ಪದ್ಧತಿಗಳನ್ನ ಬಳಸಿಕೊಂಡ್ರೆ ಮಾಡಬಹುದು. ಇನ್ನ ರಸ ಹೀರುವ ಕೀಟಗಳು ಅಂತ ತಾವು ಹೇಳಿದ್ರಿ, ಆ ಕೀಟಗಳಲ್ಲಿ ಯಾವ್ಯಾವ ಬರ್ತವೆ ಅಂತೀರಾ? ಈ ರಸ ಹೀರ ಕೀಟಗಳಲ್ಲಿ ಪ್ರಮುಖವಾಗಿ ಈ ಸಸ್ಯ ಏನು ಬರುತ್ತೆ, ಅದರಲ್ಲಿ ಜಿಗಿ ಹುಳ ಅಂತ ಬರುತ್ತೆ, ಅದರಲ್ಲಿ ಶಲ್ಕ ಕೀಟ ಅಂತ ಬರ್ತವೆ. ಆದರೆ ಹೆಚ್ಚಾಗಿ ಸಸ್ಯ ಏನುಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ. ನೀರು ಕೊಡುವಂತ ರಾಗಿ ಬೆಳೆಗಳಲ್ಲಿ ನೀವು ಸಸ್ಯ ಏನನ್ನ ಜಾಸ್ತಿ ಪ್ರಮಾಣದಲ್ಲಿ ಕಾಣಬಹುದು. ಆದರೆ ಇದರಲ್ಲಿ ಪ್ರಮುಖವಾಗಿ ಇವು ರಸ ಹೀರೋದ್ರಿಂದ ನಿಮಗೆ ಗಿಡಗಳಲ್ಲಿ ಜಾಸ್ತಿ ಹಾನಿ ಮಾಡುತ್ತೆ. ಅದಲ್ಲದೆ ಮತ್ತೆ ಈ ಗಿಡಗಳ ಮೇಲೆ ಬಿಳಿ ಬಿಳಿ ಮಚ್ಚೆಗಳು ಸಹಿತ ಕಂಡು ಬರುತ್ತವೆ. ಇದರಿಂದ ಬೆಳವಣಿಗೆ ಕುಂಠಿತವಾಗಿ ಇಳುವರಿಯನ್ನು ಸಹಿತ ಕಡಿಮೆ ಆಗುತ್ತೆ. ಅಂದ್ರೆ ಈ ರಸ ಹೀರುವಂತ ಹೇನುಗಳು ಅಂತ ತಾವು ಹೇಳಿದ್ರಲ್ಲ, ಇವುಗಳು ಸಾಧಾರಣವಾಗಿ ಯಾವ ಒಂದು ಹಂತದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಅಂತ? ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಸಸಿ ಮಡಗಳಲ್ಲೂ ಸಹಿತ ಕಂಡು ಬರುತ್ತೆ ನೀರು ಹಾಯಿಸಿದಾಗ. ಅದಕ್ಕೆ ಯಾವಾಗಲೂ ವಾತಾವರಣ ನಿಮಗೆ ತಂಪಾದ ವಾತಾವರಣ ಇದ್ದಾಗ ಈ ಹುಳುಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ. ಅದರಲ್ಲಿನೂ ಸಹಿತ ನೀವು ಮಳೆಗಾಲದಲ್ಲಿ ಮಳೆ ಬಂದು ನಂತರ ಸ್ವಲ್ಪ ಮಟ್ಟಿಗೆ ಒಂದು 15-20 ದಿನಗಳ ಮಳೆ ಬರದೇ ಇದ್ದಾಗ ಆ ಸಮಯದಲ್ಲಿ ಈ ಸಸ್ಯ ಹೆಣ್ಣುಗಳು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತವೆ. ಅದರಲ್ಲಿ ತಂಪು ವಾತಾವರಣ ಅಂದರೆ ನಿಮಗೆ ನವೆಂಬರ್ ಡಿಸೆಂಬರ್ ಟೈಮ್ನಲ್ಲಿ ಆ ಸಮಯದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಸ್ಯ ಹೆಣ್ಣುಗಳು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತವೆ. ಅಂದರೆ ಇವುಗಳ ಒಂದು ನಿರ್ವಹಣೆ ಹೇಗೆ ಅಂತೀರಿ? ಸಸ್ಯ ಹೆಣ್ಣುಗಳು ಅಥವಾ ಜಿಗಿ ಹುಳುಗಳನ್ನು ಹತೋಟಿ ಮಾಡಬೇಕಂದ್ರೆ ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಅಂತರ್ವ್ಯಾಪಿ ಕೀಟನಾಶಕಗಳಂದ್ರೆ ಡೈಮೆಥೇಟ್ ಅಂತ ಹೇಳ್ತೀವಿ, ಅದು 1.7 ಮಿಲಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಸಸ್ಯ ಹೇನು ಅಥವಾ ಜಿಗಿ ಹುಳು ಅಥವಾ ಶಲ್ಕ ಕೀಟಗಳನ್ನ ಹತೋಟಿ ಮಾಡಬಹುದು. ಎಲ್ಲ ರಸ ಹೀರುವ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಹೌದು ಹೌದು. ಇನ್ನ ಬೇರುಗಳಿಗೆ ಬರುವಂತ ಮುಖ್ಯವಾದ ಕೀಟ ಪೀಡುಗಳು ಯಾವ್ಯಾವು ಅಂತೀರಿ? ಈ ಬೇರುಗಳಿಗೆ ನಾವು ಹೇಳೋದಾದ್ರೆ ಬೇರಿನಲ್ಲಿ ಬೇರು ಹೇನು ಅಂತ ಬರುತ್ತೆ, ಇದು ರಾಗಿಗೆ ಮಾತ್ರ ಬರುತ್ತೆ, ಪ್ರಮುಖವಾಗಿ ರಾಗಿನಲ್ಲಿ ಕಂಡು ಬರುತ್ತೆ. ಅದಲ್ಲದೆ ಸಹಿತ ನಾವು ಬೇರು ಹುಳು ಅಂತ ಬರುತ್ತೆ ಅಥವಾ ಗೊಣ್ಣೆ ಹುಳು ಅಂತ ಕರಿತೀವಿ, ಅದು ಸಹಿತ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅಂದ್ರೆ ಇವು ಹೇಗೆ ಹಾನಿ ಮಾಡ್ತವೆ ಅಂತೀರಿ? ಈಗ ಬೇರು ಏನು ನಾರ್ಮಲಿ ಬೇರಿನಲ್ಲಿ ಕಂಡು ಬರುತ್ತೆ, ಕಂಡು ಬಂದು ಇವು ಬೇರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ಬೇರಿನ ರಸವನ್ನ ಹೀರೋದ್ರ ಮೂಲಕ ಅಲ್ಲಲ್ಲಿ ಗಿಡಗಳು ಒಣಗಲು ಪ್ರಾರಂಭ ಆಗ್ತವೆ. ಈ ಹುಳುವನ್ನ ನೀವು ಇದೆ ಅಂತ ಕಂಡುಹಿಡಿಬೇಕಂದ್ರೆ ಅಲ್ಲಲ್ಲಿ ನೀವು ಬೇರಿನಲ್ಲಿ ಇರುವೆ ಕರಿ ಇರುವೆಗಳು ಕಂಡು ಬರ್ತವೆ. ಆವಾಗ ಈ ಬೇರಿನಲ್ಲಿ ಕರಿ ಇರುವೆಗಳು ಓಡಾಡೋದನ್ನು ನೋಡೋದ್ರ ಮೂಲಕ ಓ ಇಲ್ಲಿ ನಮ್ಮ ಸಸ್ಯ ಏನು ಕಂಡು ಬರುತ್ತೆ ಅಂತ ನಾವು ಗುರುತಿಸಬಹುದು. ಅಂದ್ರೆ ಇವನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತೀರಾ? ಇದಕ್ಕೂ ಸಹಿತ ನೀವು ಸಿಂಪರಣೆಯನ್ನ ಕೈಗೊಳ್ಳಬಹುದು. ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕು, ಆದಷ್ಟು ಬುಡದಲ್ಲಿ ಸಿಂಪರಣೆ ಮಾಡಿದ್ರೆ ಈ ಹುಳುವನ್ನ ಹತೋಟಿ ಮಾಡಬಹುದು. ಇನ್ನು ಗೊಣ್ಣೆ ಹುಳುಗಳ ನಿರ್ವಹಣೆ? ಗೊಣ್ಣೆ ಹುಳು ನೀವು ನಾರ್ಮಲಿ ಈ ರಾಗಿನಲ್ಲಿ ಜುಲೈನಿಂದ ಸೆಪ್ಟೆಂಬರ್ ತಿಂಗಳ ಅವಧಿನಲ್ಲಿ ಕಂಡು ಬರುತ್ತೆ. ಬೇರು ಗೊಣ್ಣೆ ಹುಳು ಕಂಡು ಬಂದಾಗ ಅಲ್ಲಲ್ಲಿ ಇವು ಸಹಿತ ಗಿಡಗಳು ಒಣಗಲು ಪ್ರಾರಂಭ ಆಗ್ತವೆ. ಆದ್ರೆ ಒಣಗಲು ಪ್ರಾರಂಭ ಆದಾಗ ನೀವು ಗಿಡಗಳನ್ನ ಕಿತ್ತು ನೋಡಿದಾಗ ಬುಡದಲ್ಲಿ ಈ ಬೇರು ಹುಳು ಕಂಡು ಬರುತ್ತೆ, ಬಿಳಿ ಆದಂತಹ ಬೇರು ಹುಳು ಕಂಡು ಬರುತ್ತೆ. ಈ ಬೇರು ಹುಳನ್ನ ನೀವು ಅಲ್ಲಲ್ಲಿ ಒಣಗಿದ್ದಂತಹ ಗಿಡಗಳನ್ನ ಕಿತ್ತು ಅಥವಾ ಬೇರು ಹುಳನ್ನ ಸಾಯಿಸೋದ್ರ ಮೂಲಕವೂ ಸಹಿತ ನೀವು ಬೇರು ಹುಳನ್ನ ಹತೋಟಿ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸಹಿತ ಹರಳು ರೂಪದ ಕೀಟನಾಶಕಗಳಾದ ಈ ಫೋರೇಟ್ ಆಗಲಿ ಅಥವಾ ಕಾರ್ಬೋಫ್ಯೂರನ್ನ 8-10 ಕೆಜಿ 1 ಎಕರೆಗೆ ಬಳಕೆ ಮಾಡೋದ್ರಿಂದ ಸಹಿತ ಹತೋಟಿ ಮಾಡ್ಕೋಬಹುದು. ಅಂದ್ರೆ ಇದು ಒಂದು ಮುಖ್ಯವಾದ ಕೀಟಪೀಡೆ ಅಂತಾನೆ ಹೇಳಬಹುದು. ಹೌದೌದು, ಇದು ಒಂದು ಮುಖ್ಯವಾದ ಕೀಟಪೀಡೆ. ಯಾಕಂದ್ರೆ ನಿಮಗೆ ಹಾನಿಯನ್ನ ಬೇರನ್ನ ಕಡಿಯೋದ್ರ ಮೂಲಕ ಗಿಡಗಳ ಸಂಖ್ಯೆಯನ್ನ ಕಡಿಮೆ ಮಾಡುತ್ತೆ, ಕಡಿಮೆ ಮಾಡೋದ್ರಿಂದ ಇದು ಬಹಳಷ್ಟು ಹಾನಿಯನ್ನ ಉಂಟು ಮಾಡುತ್ತೆ. ಇನ್ನ ನಾವು ಕಿರುಧಾನ್ಯಗಳಿಗೆ ಬಂದ್ರೆ ರಾಗಿ ಬಿಟ್ಕೊಂಡು ಈ ಕಿರುಧಾನ್ಯಗಳು ಅಂದ್ರೆ ಹಾರ್ಕ ಆಗ್ಬೋದು, ಸಾಮೆ ಆಗ್ಬೋದು, ಬರಗು, ನವಣೆ, ಕೊರಲೆ, ಇವುಗಳಲ್ಲಿ ಕಂಡುಬರುವಂತ ಕೀಟ ಪೀಡೆಗಳು ಯಾವ್ಯಾವು ಅಂತೀರಿ? ಮುಖ್ಯವಾಗಿ ಇದರಲ್ಲಿ ಈ ಸಾಮೆ ಆಗಲಿ, ಆರ್ಕ, ನವಣೆ, ಇವುಗಳಲ್ಲಿ ನಾವು ಹೇಳೋದಾದ್ರೆ ಬಹಳ ಕೀಟ ಪೀಡೆಗಳು ಬಹಳ ವಿರಳ. ಆದರೆ ಇದರಲ್ಲಿ ಪ್ರಮುಖವಾಗಿ ಕಂಡು ಬರೋದಂದ್ರೆ ಸುಳಿ ನೊಣ ಕಂಡು ಬರ್ತಾ ಇದೆ. ಬಟ್ ಬಹಳಷ್ಟು ಜನರಿಗೆ ಏನಂತಂದ್ರೆ ಈ ಒರಟು ಧಾನ್ಯಗಳು ಕಿರುಧಾನ್ಯಗಳಲ್ಲಿ ಈ ಕೀಟ ಪೀಡೆಗಳೇ ಇಲ್ವೇ ಅನ್ನೋ ಥರ ಕಂಡು ಬರುತ್ತೆ. ಆದರೆ ನೀವು ಲಕ್ಷ್ಯ ಕೊಟ್ಟು ನೀವು ನೋಡಿದಾಗ ಸಸಿ ಮಡಗಳಲ್ಲಿ ನೋಡಿದಾಗ ಇದು ಕೀಟ ಪೀಡೆಗಳನ್ನು ಸಹಿತ ಇದರಲ್ಲಿ ಕಂಡು ಬರ್ತವೆ. ಯಾವ್ಯಾವು ಅಂದ್ರೆ ಮುಖ್ಯವಾಗಿ? ಮುಖ್ಯವಾಗಿ ಇದರಲ್ಲಿ ಸುಳಿ ನೊಣ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುತ್ತೆ, ಅದರ ಮೇಲೆ ಎಲೆ ತಿನ್ನುವ ಹುಳುಗಳು ಕಂಡು ಬರುತ್ತವೆ, ರಸ ಹೀರುವ ಕೀಟಗಳು ಸಹಿತ ಕಾಣಬಹುದು. ಅಂದ್ರೆ ಸುಳಿ ನೊಣ ಹೇಗೆ ತೊಂದರೆ ಕೊಡುತ್ತೆ ಅಂತಂದ್ರೆ? ಇದು ಸುಳಿ ನೊಣ ನಿಮಗೆ ಬಿತ್ತನೆ ಮಾಡಿದ 2 ವಾರದ ನಂತರ ಕಂಡು ಬರುತ್ತೆ. ಬಾಧೆಗೊಳಗಾದ ಗಿಡಗಳು ಸುಳಿಗಳು ಒಣಗುತ್ತವೆ, ಒಣಗೋದ್ರಿಂದ ಈ ಬಾಧೆಗೊಳಗಾದ ಸುಳಿಯನ್ನ ಕಿತ್ತಾಗ ಮೇಲ್ಗಡೆ ಸರಳವಾಗಿ ಮೇಲ್ಗಡೆ ಬರುತ್ತೆ, ಅದರಲ್ಲಿ ನಸು ಹಳದಿ ಬಣ್ಣದ ಹುಳುವನ್ನ ಸಹಿತ ನೀವು ಬುಡದಲ್ಲಿ ಕಾಣಬಹುದು. ಅಂದ್ರೆ ಇದರ ಒಂದು ನಿರ್ವಹಣೆ ಹೇಗೆ ಅಂತೀರಿ? ಇದರ ನಿರ್ವಹಣೆ ಮುಖ್ಯವಾಗಿ ಇದು ನಿಮಗೆ ಎರಡು ವಾರದ ನಂತರ ಕಂಡು ಬರುತ್ತೆ. ಆದರೆ ಮುಂಚಿತವಾಗಿ ನಾವು ಬಿತ್ತನೆ ಮಾಡಿದರೆ ಬಹಳ ಒಳಿತು. ಜೂನ್ ಜುಲೈನಲ್ಲಿ ಸಹಿತ ನೀವು ಬಿತ್ತನೆ ಮಾಡಿದರೆ ಈ ಕೀಟಬಾಧೆ ಕಡಿಮೆಯಾಗಿ ಕಂಡು ಬರುತ್ತೆ. ಎಲ್ಲಾದರೂ ನೀವು ಜುಲೈ ನಂತರ ನೀವು ಬಿತ್ತನೆ ಮಾಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾಧೆ ಕಾಣಬಹುದು. ಅದಲ್ಲದೆ ಸಹಿತ ಈ ಬಿತ್ತನೆ ಬೀಜ, ಯಾಕಂದ್ರೆ ಇದು ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಸಸಿ ಇದ್ದಾಗ ಹಾನಿ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಬಿತ್ತನೆ ಬೀಜವನ್ನ ನಾವು ಎಕರೆಗೆ 5 ಕೆಜಿ ನಾವು ನಾರ್ಮಲಿ ಉಪಯೋಗ ಮಾಡ್ತೀವಿ. ಅದಕ್ಕೆ 1.5 ಪಟ್ಟಷ್ಟನ್ನ ಬೀಜದ ಪ್ರಮಾಣವನ್ನ ಹೆಚ್ಚಿಗೆ ಮಾಡಿ ಬಿತ್ತನೆ ಮಾಡೋದ್ರಿಂದ ಹಾನಿಗೊಳಗಾದನ್ನ ಸರಿದೂಗಿಸಬಹುದು ಅಂತ ಹೇಳ್ಬಹುದು. ಅದಲ್ಲದೆ ಸಹಿತ ಅವಶ್ಯಕವಿದ್ದಾಗ ನೀವು ಜಾಸ್ತಿ ಪ್ರಮಾಣದಲ್ಲಿ ಎಲ್ಲಾದರೂ ಕಂಡು ಬಂದ್ರೆ ಸ್ಪರ್ಶ ಕೀಟನಾಶಕಗಳು ಕ್ಲೋರೋಫೈರಿಫಾಸ್ ಆಗಲಿ ಅಥವಾ ಕ್ವಿನಾಲ್ಫಾಸ್ ಅನ್ನ 2 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಹಿತ ಸಿಂಪರಣೆ ಮಾಡಬಹುದು. ಅದಲ್ಲದೆ ಸಹಿತ ಇದರಲ್ಲಿ ಸುಳಿ ನೊಣವನ್ನ ನಾರ್ಮಲಿ ಸಹಜವಾಗಿ ಇವು ಸತ್ತ ಮೀನುಗಳಿಗೆ ಜಾಸ್ತಿಯಾಗಿ ಆಕರ್ಷಿತಗೊಳ್ತವೆ. ಹಾಗಾಗಿ ನಾವು ಸತ್ತ ಮೀನುಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಇದು ಒಂದು ಆಕರ್ಷಣೆ ಮಾಡೋದ್ರ ಟ್ರ್ಯಾಪ್ ಅಂತೀವಿ, ಆಕರ್ಷಕ ಬಲೆಗಳನ್ನ ಅಥವಾ ಒಂದು ಸಣ್ಣ ಮಗ್ ಅಥವಾ ಬಾಟ್ಲಿಗಳಲ್ಲಿ ಈ ಸತ್ತ ಮೀನುಗಳನ್ನ ಹಾಕಿ ಇಟ್ಟು ಅದ್ರ ಜೊತೆ ಸ್ವಲ್ಪ ಕೀಟನಾಶಕವನ್ನ ಮಿಶ್ರಣ ಮಾಡಿ ಇಡೋದ್ರಿಂದ ಈ ಹುಳುಗಳು ಆಕರ್ಷಿತವಾಗಿ ಅದರಲ್ಲಿ ಬಂದು ಬಿದ್ದು ಸತ್ತು ಹೋಗ್ತವೆ. ಇದು ಒಂದು ಉತ್ತಮವಾದಂತ ಕ್ರಮ. ಹೌದೌದು, ಇದು ಸಹಜವಾಗಿ ನೀವು ಕಡಿಮೆ ಖರ್ಚಿನಲ್ಲಿ ಮಾಡುವಂತ ಕ್ರಮ ಅಂತ ಹೇಳ್ಬಹುದು. ಬೀಜೋಪಚಾರನೂ ಕೂಡ ಮಾಡಬಹುದು ಇದಕ್ಕೆ. ಬೀಜೋಪಚಾರನೂ ಮಾಡಬಹುದು. ಇದರಲ್ಲಿ ಬಹಳಷ್ಟು ಏನಂತಂದ್ರೆ ರೈತರು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ, ಹಾಗಾಗಿ ಇದರಲ್ಲಿ ಮಾಡಬಹುದು. ಇದನ್ನ ಸಂಶೋಧನಾ ಹಂತದಲ್ಲಿಯೂ ಸಹಿತ ಇದೆ. ಬಹಳಷ್ಟು ಬೇರೆ ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಸಹಿತ ಈ ಇಮ್ಡಾಕ್ಲೋರೋಪೀಡ್ ಅಂತ ಹೇಳ್ತೀವಿ, ಅಂತರ್ವ್ಯಾಪಿ ಕೀಟನಾಶಕ, ಅದನ್ನು ಸಹಿತ ಇದರಲ್ಲಿ 2 ಮಿಲಿ 1 ಕೆಜಿ ಬೀಜಕ್ಕೆ ಮಿಶ್ರಣ ಮಾಡಿ ಸಹಿತ ಬಿತ್ತನೆ ಮಾಡ್ತಾ ಇದ್ದಾರೆ. ಅದನ್ನು ಸಹಿತ ಬಳಕೆ ಮಾಡ್ಕೋಬಹುದು. ಬೀಜೋಪಚಾರ ಮಾಡೋದು ಬಹಳ ಒಳಿತು, ಬಟ್ ಆದ್ರೂ ಸಹಿತ ಈ ಕಿರುಧಾನ್ಯಗಳಲ್ಲಿ ಕೀಟಗಳ ಬಾಧೆ ಬಹಳಷ್ಟು ಕಡಿಮೆ. ಹಾಗಾಗಿ ಕಡಿಮೆ ಇರೋದ್ರಿಂದ ಬಳಕೆ ಮಾಡಿದ್ರು ಸಹಿತ ಬೀಜೋಪಚಾರ ಮಾಡೋದು ಬಹಳ ಒಳಿತು. ಸಸಿ ಹಂತದಲ್ಲಿ ಬರೋದ್ರಿಂದ ಇದು ಬೀಜೋಪಚಾರ ಮಾಡೋದು ಬಹಳ ಒಳಿತು. ರೈತ ಬಾಂಧವರೇ, ತಮಗೆ ಈ ಒಂದು ರಾಗಿ ಮತ್ತು ಇತರೆ ಕಿರುಧಾನ್ಯ ಬೆಳೆಗಳಲ್ಲಿ ಕಂಡುಬರುವಂತಹ ಕೀಟಪೀಡೆಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪ್ರಭು ಸಿ ಗಾಣಿಗೆಯರವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9481103330. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9481103330. ತುಂಬ ಸಂತೋಷ ಡಾಕ್ಟರ್ ಪ್ರಭು ಗಾಣಿಗೆಯರವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರಾಗಿ ಮತ್ತು ಬೇರೆ ಕಿರುಧಾನ್ಯ ಬೆಳೆಗಳಲ್ಲಿ ಕಂಡುಬರುವಂಥ ಮುಖ್ಯವಾದ ಕೀಟಪೀಡೆಗಳು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಗಿ ಮತ್ತು ಸಿರಿಧಾನ್ಯ ಬೆಳೆಗಳಲ್ಲಿ ಕಂಡುಬರುವ ಕೀಟಪೀಡೆಗಳು ಹಾಗೂ ನಿಯಂತ್ರಣ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟ ತಜ್ಞರಾದ ಡಾಕ್ಟರ್ ಪ್ರಭು ಗಾಣಿಗೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಮಾಹಿತಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ 2022-23 ಹಿಂಗಾರು ಮಾರುಕಟ್ಟೆ ಹಂಗಾಮಿಗೆ ಎಲ್ಲ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಳ ಹೆಚ್ಚಳವನ್ನು ಅನುಮೋದಿಸಿದೆ. ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಯನ್ನು ಖಚಿತಪಡಿಸೋದಕ್ಕೆ ಸರ್ಕಾರ 2022-23 ಹಿಂಗಾರು ಮಾರುಕಟ್ಟೆ ಹಂಗಾಮಿಗೆ ಹಿಂಗಾರು ಬೆಳೆಗಳ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಹಿಂದಿನ ವರ್ಷಕ್ಕಿಂತ ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳವನ್ನು ಮಾಡಲಾಗಿದೆ. ವಿಶೇಷವಾಗಿ ಈ ಮಸೂರು ಬೇಳೆ, ಸಾಸಿವೆನಲ್ಲಿ ಪ್ರತಿ ಕ್ವಿಂಟಾಲ್ಗೆ 400 ರೂಪಾಯಿಯನ್ನು ಹೆಚ್ಚಿಸಲಾಗಿದೆ. ಅದೇ ಕಡಲೆಗಾದರೆ ಪ್ರತಿ ಕ್ವಿಂಟಾಲ್ಗೆ 130 ರೂಪಾಯಿಯನ್ನು ಹೆಚ್ಚು ಮಾಡಲಾಗಿದೆ. ಕುಸುಬೆನಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರತಿ ಕ್ವಿಂಟಾಲ್ಗೆ 114 ರೂಪಾಯಿಯನ್ನು ಹೆಚ್ಚಿಸಲಾಗಿದೆ. ವಿವಿಧ ಬೆಲೆಗಳು ಈ ಬೆಳೆಯ ವೈವಿಧ್ಯತೆಯನ್ನು ಉತ್ತೇಜಿಸುವಂಥ ದೃಷ್ಟಿಯನ್ನು ಹೊಂದಿದ್ದಾವೆ. ಅಂದರೆ ರೈತರು ಕೇವಲ ಒಂದೇ ಬೆಳೆಯನ್ನು ಬೆಳೆದಲೆ ವಿವಿಧ ಬೆಳೆಗಳ ಒಂದು ಸಂಯೋಜನೆಯನ್ನು ಬೇಸಾಯದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಈ ಕನಿಷ್ಠ ಬೆಂಬಲ ಬೆಲೆಗಳ ಮೂಲಕ ಒಂದು ಉತ್ತೇಜನವನ್ನು ನೀಡುವಂಥ ದೃಷ್ಟಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಇನ್ನು 2022-23 ಒಂದು ಮಾರುಕಟ್ಟೆ ಹಂಗಾಮಿಗೆ ಎಲ್ಲ ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಳು ಹೀಗಿದ್ದಾವೆ. ಈ ಬೆಲೆಗಳು ಪ್ರತಿ ಕ್ವಿಂಟಾಲ್ಗಿದ್ದಾವೆ. ಈ ಗೋಧಿಯನ್ನು ತೆಗೆದುಕೊಂಡರೆ 2021-22 ಮಾರುಕಟ್ಟೆ ಹಂಗಾಮಿಗೆ ಕನಿಷ್ಠ ಬೆಂಬಲ ಬೆಲೆ 1975 ರೂಪಾಯಿ ಇತ್ತು. ಅದೇ 2022-23 ಒಂದು ಹಂಗಾಮಿಗೆ

ಕುಡಿತದೊಂದಿಗಿನ ಪಯಣ ಸಾವಿರ ಸಮಸ್ಯೆಗಳಿಗೆ ಆಹ್ವಾನ. ನಾನ್ನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಕೇಳುತ್ತೀರಿ. 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7 ಗಂಟೆಗೆ ಹಾಯ್ದೋಣಿ ಚಿತ್ರಗೀತೆಗಳು. 7:45 ಆಧುನಿಕ ಮಹಿಳಾ ಕಾವ್ಯ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸವಿತಾ ರವಿಶಂಕರ್. 9 ಗಂಟೆಗೆ ಸ್ನೇಹ ಭಾರತಿ ಮಲಯಾಳಂ ಕಾರ್ಯಕ್ರಮ. ಕುಮಾರಿ ಅನಾಮಿಕಾ ಅವರ ಕಾವ್ಯ ವಾಚನ. ಅನಂತರ ಶ್ರೀಮತಿ ಗೋಪಾಲಕೃಷ್ಣನ್ ಅವರಿಂದ ಭಾಷಣ ಕೇಳುತ್ತೀರಿ. 9:30 ಕನ್ನಡ ಭಾರತಿಯಲ್ಲಿ ಚರ್ಚೆ, ಅನುವಾದ ಸವಾಲು ಸಾಧ್ಯತೆಗಳು. ಭಾಗವಹಿಸುತ್ತಾರೆ ಪ್ರೊಫೆಸರ್ ಸಿಎನ್ ರಾಮಚಂದ್ರನ್, ಎಸ್ ದಿವಾಕರ್, ಡಾ ಎಂಆರ್ ಕಮಲ. ಚರ್ಚೆಯನ್ನ ನಡೆಸಿಕೊಡುತ್ತಾರೆ ಶಶಿಕಾಂತ್ ಮೊಮ್ಮಿಗಟ್ಟಿ. 10 ಗಂಟೆಗೆ ರಾಷ್ಟೀಯ ನಾಟಕ ಕಾಲಪುರುಷ ವೀರ ಸಾವರ್ಕರ್. ಮೂಲ ಹಿಂದಿ ಲೇಖಕರು ಜಯವರ್ಧನ. ಕನ್ನಡ